ಇದರಿಂದ ಬೆಂಗಳೂರು ಸುತ್ತಮುತ್ತ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು, ಮಂಡ್ಯ ಪ್ರದೇಶದಲ್ಲಿ ಉಂಟಾಗುವ ತುರ್ತು ಸಂದರ್ಭಗಳಿಗೆ ಶೀಘ್ರದಲ್ಲಿ ಸ್ಪಂದಿಸಲು ಅನುಕೂಲವಾಗುತ್ತದೆ. ಪ್ರತಿ ವಾಹನದ ಬೆಲೆ 7,22,000 ರೂಪಾಯಿಗಳಾಗಿದ್ದು, ಮುಂದಿನ ತಿಂಗಳ ಅಂತ್ಯದ ವೇಳೆಗೆ ಹೆಚ್ಚುವರಿಯಾಗಿ 10 ಹೊಸ ವಾಹನಗಳು ಸೇರ್ಪಡೆಗೊಳ್ಳಲಿವೆ. ಈ ವಾಹನಗಳನ್ನು ಉಳಿದ ಜಿಲ್ಲೆಗಳಿಗೆ ಕ್ರಮವಾಗಿ ನಿಯೋಜನೆ ಮಾಡಲಾಗುವುದು ಎಂದು ಸಚಿವ ರಾಮಲಿಂಗಾರೆಡ್ಡಿ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವೈಜ್ಞಾನಿಕ ಸಂಶೋಧನೆಗಳ ಕುರಿತು ಜಾಗೃತಿ ಮೂಡಿಸಲು ಶಿಕ್ಷಣ ಸಂಸ್ಥೆಗಳಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಬೆಂಗಳೂರು ಸಮೀಪ 2ನೇ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಕ್ಕಾಗಿ ವರದಿ ಸಿದ್ದಪಡಿಸಲು ಸಹ ಸಲಹಾ ಸಂಸ್ಥೆ ಆಯ್ಕೆಗೆ ಟೆಂಡರ್ ಆಹ್ವಾನ, ಸಚಿವ ಎಂಬಿ ಪಾಟೀಲ್. ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ, ಆಡಳಿತ ಯಂತ್ರ ಸಂಪೂರ್ಣ ಕುಸಿತ, ಬಿ ವಿಜಯೇಂದ್ರ ಆರೋಪ. ಅಧಿಕಾರ ವಿಕೇಂದ್ರೀಕರಣ ಸೂಚ್ಯಂಕದಲ್ಲಿ ರಾಜ್ಯಕ್ಕೆ ಉನ್ನತ ಸ್ಥಾನ, ಸಚಿವ ಎಚ್ ಕೆ ಪಾಟೀಲ್. ಮತ್ತು ಅವಘಡ ಸಂದರ್ಭಗಳಲ್ಲಿ ನೆರವಾಗುವ ಅಪಘಾತ ತುರ್ತು ಸ್ಪಂದನಾ ವಾಹನ ವ್ಯವಸ್ಥೆಗೆ ಬೆಂಗಳೂರಿನಲ್ಲಿ ಇಂದು ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸಮಯ 6:50:25. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿಯವರಿಗೆ ನಿಮ್ಮ ಸಫಲತೆ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾರ ನಂಬರ್? ರೈತರ ಕಾಲ್ ಸೆಂಟರ್. ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗಳು ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಮಣ್ಣು ಪರೀಕ್ಷೆ ಕುರಿತು ಡಾಕ್ಟರ್ ಎಸ್ ಎ ನದಾಫ್ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ಬೆಳೆಯಲ್ಲಿ ಮಣ್ಣಿನ ಪರೀಕ್ಷೆ ಮಹತ್ವ, ಮಣ್ಣಿನ ಮಾದರಿಗಳನ್ನು ತೆಗೆಯುವಂಥ ಕ್ರಮ, ಮತ್ತು ಮಣ್ಣು ವಿಶ್ಲೇಷಣೆಯ ನಂತರ ಈ ಶಿಫಾರಸುಗಳನ್ನು ಯಾವ ರೀತಿ ಅಳವಡಿಸ್ಕೋಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದರೆ ಕೊಡಗು ಜಿಲ್ಲೆಯ ಚಟ್ಟಹಳ್ಳಿಯಲ್ಲಿರುವಂತಹ ಕಾಫಿ ಮಂಡಳಿಯ ಕಾಫಿ ಸಂಶೋಧನಾ ಉಪಕೇಂದ್ರದ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಸ್ ಎ ನದಾಫ್ ಅವರು. ನಮಸ್ಕಾರ ಡಾಕ್ಟರ್ ನದಾಫ್ ಅವರೇ. ನಮಸ್ಕಾರ ಸರ್. ವಿಶೇಷವಾಗಿ ನಮ್ಮ ಈ ಕಾಫಿ ಬೆಳೆಗಾರರಿಗೆ ನನ್ನ ನಮಸ್ಕಾರಗಳು. ಮಣ್ಣಿನ ಪರೀಕ್ಷೆ ಅಂತ ನಾವು ಹೇಳ್ತಾ ಇರ್ತೀವಿ, ಮಣ್ಣಿನ ಪರೀಕ್ಷೆ ಏನೆಲ್ಲ ಅಂಶಗಳನ್ನು ಒಳಗೊಂಡಿರುತ್ತೆ ಅಂತೀರಿ? ಸರ್, ಮೊದಲನೇದಾಗಿ ಮಣ್ಣಿನ ಪರೀಕ್ಷೆ ಒಂದು ಅಮೂಲ್ಯವಾದ ಕೃಷಿ ಪದ್ಧತಿಯಾಗಿ ರೂಢಿಯಲ್ಲಿ ಬಂದಿದೆ ಸರ್. ಈ ಪರೀಕ್ಷೆಯನ್ನು ನಾವು ಈ ಮಣ್ಣಿನಲ್ಲಿರತಕ್ಕಂಥ ಪೋಷಕಾಂಶಗಳ ಲಭ್ಯತೆ ಎಷ್ಟೆಷ್ಟು ಪ್ರಮಾಣದಲ್ಲಿದೆ, ಆ ಬೆಳೆಗೆ ಯಾವ ಪ್ರಮಾಣದಲ್ಲಿ ದೊರಕುತ್ತದೆ, ಎಸ್ಪೆಷಲಿ ಪೋಷಕಾಂಶಗಳು ಎಷ್ಟು ಪ್ರಮಾಣದಲ್ಲಿದ್ದಾವೆ, ಹಾಗೂ ನೋಡೋದಾದರೆ ಎನ್ ಪಿ ಕೆ ಅಂತ ಹೇಳ್ತೀವಿ, ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್, ಅಷ್ಟಲ್ದೇ ಮ್ಯಾಗ್ನೀಷಿಯಂ, ಕ್ಯಾಲ್ಸಿಯಂ, ಸಲ್ಫರ್ ಅಂದರೆ ಗಂಧಕದ ಮಟ್ಟ ಮಣ್ಣಿನಲ್ಲಿ ಎಷ್ಟು ಪ್ರಮಾಣದಲ್ಲಿದೆ, ಅಷ್ಟಲ್ದೇ ಮಣ್ಣಿನ ರಸಸಾರ ಪಿ ಎಚ್ ಅಂತ ಏನು ಹೇಳ್ತೀವಿ ಅದು ಎಷ್ಟೆಷ್ಟು ಇದೆ ಮಣ್ಣಲ್ಲಿ ಅನ್ನೋದನ್ನು ನಾವು ಕಂಡುಕೊಳ್ತೀವಿ. ಅಷ್ಟಲ್ದೇನೆ ಈ ಮಣ್ಣಿನಲ್ಲಿ ಇರತಕ್ಕಂಥ ಹ್ಯೂಮಸ್ ಏನು ಹೇಳ್ತೀವಿ ಸಾವಯವ ಇಂಗಾಲ ಪ್ರಮಾಣ ಎಷ್ಟೆಷ್ಟು ಇದೆ ಅನ್ನೋದನ್ನು ನಾವು ಈ ಮಣ್ಣಿನ ಒಂದು ಪರೀಕ್ಷೆಯಲ್ಲಿ ಇಷ್ಟೆಲ್ಲ ಒಳಗೊಂಡಿರುತ್ತೆ ಸರ್. ಇನ್ನು ಈ ಮಣ್ಣಿನ ವಿಶ್ಲೇಷಣೆ ಅಂತೀವಲ್ಲ, ಇದು ಯಾಕಾಗಿ ಮುಖ್ಯ ಅಂತೀರ ಸರ್? ಮೊದಲೇ ಹೇಳಿದಾಗೆ ತೋಟದಲ್ಲಿ ಮಣ್ಣಿನ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಮಣ್ಣು ನೀಡುತ್ತೆ. ಈ ತೋಟದಲ್ಲಿ ಮಣ್ಣಿನ ವಿಶ್ಲೇಷಣೆಯನ್ನು ಮಾಡೋದಾದರೆ ಮಣ್ಣಿನ ಆರೋಗ್ಯ ಏನಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ, ಅದು ಅವಶ್ಯಕವಾಗಿ ಬೇಕಾಗತ್ತೆ. ಮತ್ತು ಅಷ್ಟಲ್ದೇ ಮಣ್ಣಿನ ಗುಣಮಟ್ಟ ಅಂದರೆ ಫಲವತ್ತತೆ ಅದನ್ನು ಸುಧಾರಣೆ ಮಾಡಲು ನಾವು ಕೈಗೊಳ್ತಕ್ಕಂಥ ಕಾರ್ಯಗಳಿವ್ಯಾವು, ಮತ್ತು ಈ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಎಷ್ಟೆಷ್ಟಿದೆ ಅನ್ನೋದನ್ನು ನಾವು ರೈತರಿಗೆ ಸುಲಭವಾಗಿ ಅಚ್ಚುಕಟ್ಟಾಗಿ ಎಷ್ಟೆಷ್ಟು ಬೆಳೆಗಳಿಗೆ ಅವಶ್ಯಕತೆಯಾಗಿದೆ ಅಷ್ಟೇ ಪ್ರಮಾಣದಲ್ಲಿ ಈ ಪೋಷಕಾಂಶಗಳನ್ನ ಮತ್ತು ಅದರ ಅನುಗುಣವಾಗಿ ರಸಗೊಬ್ಬರಗಳನ್ನು ಹಾಕಲು ಅನುಕೂಲವಾಗುವ ವ್ಯವಸ್ಥೆಗೆ ನಾವು ಈ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಅಷ್ಟಲ್ದೇ ಈ ಮಣ್ಣಲ್ಲಿ ರಸಸಾರ ಏನು ಹೇಳ್ತೀವಿ ಪಿ ಎಚ್ ಅದರ ಆಮ್ಲೀಯತೆ ಅಥವಾ ತಟಸ್ಥತೆ, ಈ ಕಾಫಿಗೆ ಹೇಳೋದಾದರೆ ನಾವು ಈ ಕಾಫಿ ಬೆಳೆಯುವ ಒಂದು ಅಸಿಡ್ ಲವಿಂಗ್ ಪ್ಲ್ಯಾಂಟ್ ಅಂತ ಹೇಳ್ತೀವಿ. ಆಮ್ಲೀಯತೆಯ ಈ ಆಮ್ಲೀಯತೆಯ ಮಣ್ಣು ಎಷ್ಟು ಪ್ರಮಾಣದಲ್ಲಿದೆ ಅಥವಾ ಜಾಸ್ತಿ ಇದೆಯೋ ಅಥವಾ ಕಡಿಮೆ ಪ್ರಮಾಣದಲ್ಲಿದೆಯೋ ಯಾವ ಮಟ್ಟಕ್ಕೆ ಹೋಗುತ್ತೋ ಈ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಮಣ್ಣು ಪರೀಕ್ಷೆಯನ್ನು ಮಾಡಬೇಕಾಗತ್ತೆ. ಈಗ ಈ ಥರ ಮಾಡೋದ್ರಿಂದ ಮಣ್ಣನ್ನು ಸಂರಕ್ಷಣೆ ಮಾಡಬೇಕಾಗತ್ತೆ ಸರ್. ಇನ್ನು ಈ ಕಾಫಿ ಬೆಳೆನಲ್ಲಿ ಮಣ್ಣು ವಿಶ್ಲೇಷಣೆ ಮಾಡೋದಕ್ಕೆ ಯಾವುದು ಉತ್ತಮವಾದಂಥ ಸಮಯ ಅಥವಾ ಕಾಲ ಅಂತೀರಿ? ಸಾಮಾನ್ಯವಾಗಿ ಕಾಫಿ ಬೆಳೆಯ ಪ್ರದೇಶದಲ್ಲಿ ಮಣ್ಣಿನ ವಿಶ್ಲೇಷಣೆಯು ಉತ್ತಮ ಸಮಯ ಏನಂದರೆ ಡಿಸೆಂಬರಿಂದ ಏಪ್ರಿಲ್ವರೆಗೆ ಅಂತ ಹೇಳ್ತೀವಿ. ಯಾಕಂದರೆ ಈ ಸಮಯದಲ್ಲಿ ಎಲ್ಲ ಅರೇಬಿಕಾ ಮತ್ತು ರೋಬಸ್ಟ ಕಾಫಿ ಬೆಳೆಗಾರರು ಈ ಕಾಫಿಯನ್ನು ಕೊಯ್ಲು ಮಾಡಿರ್ತಾರೆ. ಈ ಕಾಫಿ ಕೊಯ್ಲು ಆದ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಕೆಲಸ ತಟಸ್ಥವಾಗಿರುತ್ತೆ. ಈ ಒಂದು ಸಮಯದಲ್ಲಿ ಕಾಫಿ ಕೊಯ್ಲು ಮಾಡಿದ ಮಣ್ಣಿನಲ್ಲಿ ಎಷ್ಟೆಷ್ಟು ಪ್ರಮಾಣದಲ್ಲಿ ಪೋಷಕಾಂಶಗಳನ್ನು ಈ ಬೆಳೆ ಹೀರಿಕೊಂಡಿದೆ ಅಥವಾ ಮಳೆಯಿಂದ ಕೊಚ್ಚಿ ಹೋಗಿದೆಯೋ ಅನ್ನೋದನ್ನು ನೋಡೋದಕ್ಕೆ ಈ ಮಣ್ಣು ಪರೀಕ್ಷೆ ಎಸ್ಪೆಷಲಿ ಈ ಒಂದು ಹಾರ್ವೆಸ್ಟ್ ಆದಮೇಲೆ ನೋಡಬೇಕಾಗತ್ತೆ. ಇದು ಉತ್ತಮ ಸಮಯ ಯಾವಾಗ ಅಂತ ಹೇಳಿದರೆ ಡಿಸೆಂಬರಿಂದ ಏಪ್ರಿಲ್ ಅಂತ ಹೇಳ್ತೀವಿ. ಎಸ್ಪೆಷಲಿ ನಾವು ಕಾಫಿ ಬೆಳೆಗಾರರಿಗೆ ಈ ಬೆಳೆ ಏನಂದರೆ ಎರಡು ವರ್ಷಕ್ಕೆ ಒಂದು ಸಾರಿ ಈ ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಲೇಬೇಕಾಗತ್ತೆ. ಈ ಒಂದು ಮಣ್ಣು ಪರೀಕ್ಷೆ ಮಾಡಿದರೆ ನಿಮ್ಮ ಮಣ್ಣಲ್ಲಿ ಎಷ್ಟೆಷ್ಟು ಪೋಷಕಾಂಶಗಳಿದ್ದಾವೆ, ಮಣ್ಣು ಎಷ್ಟು ಆಮ್ಲೀಯತೆಯಾಗಿದೆ ಅನ್ನೋದನ್ನು ತಿಳ್ಕೊಳ್ಬೇಕಾಗತ್ತೆ. ಅಂದರೆ ಈಗ ಸಾಮಾನ್ಯವಾಗಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಅಂದರೆ ಮಣ್ಣಿನ ಮಾದರಿಗಳ ಸಂಗ್ರಹಣೆ ಬಹಳ ಮುಖ್ಯ. ಈ ಮಣ್ಣಿನ ವಿಶ್ಲೇಷಣೆಗಾಗಿ ನಾವು ಮಣ್ಣಿನ ಮಾದರಿಗಳನ್ನು ಹೇಗೆ ತಗೋಬೇಕಾಗತ್ತೆ ಅಂತೀರಿ ಸರ್? ನಾವು ಹೇಳಬೇಕಂದ್ರೆ ಕಾಫಿ ತೋಟಗಳಲ್ಲಿ ತೋಟದ ಮಣ್ಣು ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನವಾಗಿರುತ್ತೆ. ಅಂದರೆ ಆಟ್ಮೋಸ್ಟ್ ಹೇಳಬೇಕಂದ್ರೆ ಇದು ವಿಶ್ಲೇಷಣೆಗೆ ತುಂಬ ಕಷ್ಟಕರವಾಗಿರ್ತಕ್ಕಂಥ ಮಣ್ಣು. ಏನಂದರೆ ಆಲ್ಮೋಸ್ಟ್ 2 ಮಿಲಿಯನ್ ಟನ್ ಅಂತ ಹೇಳ್ತೀವಿ, ಒಂದು ಹೆಕ್ಟರಲ್ಲಿ 2 ಮಿಲಿಯನ್ ಟನ್ ಅಷ್ಟು ಮಣ್ಣಿರುತ್ತೆ. ಈ ಅಷ್ಟು ಮಣ್ಣನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸೋದು ಭಾಳ ಕಷ್ಟದ ಕೆಲಸ. ಆದರೂ ನಾವೇನು ಮಾಡ್ತೀವಿ ಅಂದರೆ ಈ ಮಣ್ಣನ್ನು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡ್ತೀವಿ. ಯಾವ ಥರ ಮಾಡ್ತೀವಿ ಅಂದರೆ ಮನೆಯಲ್ಲಿ ಅನ್ನ ಮಾಡಿರ್ತೀವಿ, ಅದು ಬೇದಿದೆಯೋ ಇಲ್ಲೋ ಅನ್ನೋದು ನೋಡೋದಾದರೆ ಜಸ್ಟ್ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿಯನ್ನು ನಾವು ನೋಡ್ತೀವಿ. ಹೆಚ್ಚಿಗೆ ನೋಡಿದಾಗ ಅದು ಬೇದಿದೆಯೋ ಇಲ್ಲೋ ಅನ್ನೋದನ್ನು ತಿಳಿಯುತ್ತೆ. ಅದೇ ಥರ ಈ ಕಾಫಿ ತೋಟದ ಮಣ್ಣನ್ನು ಅದರಲ್ಲಿ ಎಷ್ಟು ಪೋಷಕಾಂಶಗಳಿದ್ದಾವೆ, ಅದರಲ್ಲಿ ಆಮ್ಲೀಯತೆ ಎಷ್ಟಿದೆ ಅನ್ನೋದನ್ನು ನೋಡಬೇಕಾದ್ರೆ ನಾವು ಅಷ್ಟೊಂದು ಮಣ್ಣು 2 ಮಿಲಿಯನ್ ಟನ್ನಷ್ಟು ಮಣ್ಣಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಮಣ್ಣನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಆ ಕಲೆಕ್ಟ್ ಮಾಡಿ ಅದನ್ನು ನಾವು ಪರೀಕ್ಷೆಗೆ ಅಳವಡಿಸ್ತೀವಿ. ಆ ಪರೀಕ್ಷೆಯ ಅನುಗುಣವಾಗಿ ಮಣ್ಣಲ್ಲಿ ಎಷ್ಟು ಪ್ರಮಾಣದಲ್ಲಿದೆ ಅನ್ನೋದನ್ನು ನಾವು ತಿಳಿಸ್ಕೊಡ್ತೀವಿ ಸರ್. ಅಂದರೆ ಈಗ ಸಾಧಾರಣವಾಗಿ ಮಣ್ಣಿನ ಮಾದರಿಗಳನ್ನು ತೆಗೆದುಕೊಳ್ಳುವಂಥ ಕ್ರಮ ಹೇಗೆ ಅಂತೀರಿ? ಈಗ ನಾ ಹೇಳಿದ ಕಷ್ಟ ಕೆಲಸ, ಆದರೂ ನಾವು ಈ ಮಣ್ಣನ್ನು ಪರೀಕ್ಷೆಗೆ ಒಳಪಡಿಸ್ತೀವಿ. ಈ ಪರೀಕ್ಷೆ ಒಳಪಡಿಸ್ಕೋಬೇಕಾದ್ರೆ ನಾವು ಮೊದಲನೇದಾಗಿ ಏನು ಮಾಡಬೇಕಂದ್ರೆ ಮಣ್ಣು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತುಂಬ ವ್ಯತ್ಯಾಸವಾಗಿರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂದರೆ ಒಂದೇ ತರನಾಗಿರ್ತಕ್ಕಂಥ ಮಣ್ಣು ಹೇಳಬೇಕಂದ್ರೆ ಗಿಡದ ವಯಸ್ಸು ಸಮನಾಗಿರಬೇಕು. ಆ ಒಂದು ಭಾಗದ 2 ಹೆಕ್ಟರ್ಗಳ ಮಣ್ಣನ್ನು ನಾವು ಕಲೆಕ್ಟ್ ಮಾಡಬೇಕಾಗತ್ತೆ, ಆ ಒಂದು ಸಿಲೆಕ್ಟ್ ಮಾಡಬೇಕಾಗತ್ತೆ. ಪ್ರಥಮವಾಗಿ ನಾವೇನು ಮಾಡಬೇಕು ಅಂದರೆ 2 ಹೆಕ್ಟರ್ ಪ್ರದೇಶದ ಒಂದು ಮಣ್ಣನ್ನು ಗುರುತು ಮಾಡ್ಕೋಬೇಕಾಗತ್ತೆ. ಈ ಗುರುತು ಮಾಡಬೇಕಾದ್ರಿಗೆ 2 ವಿಷಯಗಳನ್ನು ನಾವು ಗಮನದಲ್ಲಿಟ್ಕೋಬೇಕು. ಇದು 2 ಹೆಕ್ಟರ್ ತೋಟ ಹೇಗಿರಬೇಕಂದ್ರೆ ಒಂದೇ ತೆರನಾಗಿರಬೇಕು, ಬಣ್ಣ ಒಂದೇ ಇರಬೇಕು, ಬೆಳೆಯ ವಯಸ್ಸು ಸಮಾನವಾಗಿರಬೇಕು ಮತ್ತು ಈ ತರ ಒಂದು ಪಟ್ಟಿಗಳನ್ನು ವಿಂಗಡಣೆ ಮಾಡಬೇಕು. ಈ ಒಂದು ಪಟ್ಟಿಯನ್ನು ಪ್ರತಿನಿಧಿಸುವ ಮಣ್ಣಿನ ಮಾದರಿಯನ್ನು ಸಂಗ್ರಹಿಸಬೇಕಾಗತ್ತೆ ಸರ್. ಯಾಕಂತಂದ್ರೆ ಇದು ರೀಪ್ರೆಸೆಂಟೇಟಿವ್ ಆಗಬೇಕು ಈ ಒಂದು ಮಣ್ಣು. ನಾವು ಏನು ಹೇಳ್ತೀವಿ, 2 ಹೆಕ್ಟರ್ ಭೂಮಿಯಲ್ಲಿ ಟೆಸ್ಟಿಂಗ್ ಮಾಡೋದಕ್ಕೆ, ನಾವು ವಿಶ್ಲೇಷಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥದ್ದು ಎಲ್ಲ ಭಾಗದ ಮಣ್ಣನ್ನು ಈ ರೀಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಮಾದರಿಯನ್ನು ನಾವು ಸಂಗ್ರಹಿಸಬೇಕಾಗತ್ತೆ. ಅಂದರೆ ಎಷ್ಟು ಪ್ರಮಾಣ ಬೇಕಾಗುತ್ತೆ, ಎಷ್ಟು ಕಿಲೋಗ್ರಾಮ್ ಬೇಕಾಗುತ್ತೆ ಮಣ್ಣು? ಸರ್, ಮೊದಲಿನದಾಗಿ ಹೇಳಿದಾಗೆ ಈ ತೋಟದಲ್ಲಿ ವಿಂಗಡಣೆ ಮಾಡುವಾಗ ಮಣ್ಣಿನ ಬಣ್ಣವನ್ನು ನಾವು ಗಣನೆಗೆ ತಗೊಳ್ಬೇಕು, ಆ ಮಣ್ಣಿನ ರೂಪ ಗಮನಕ್ಕೆ ತಗೊಳ್ಬೇಕು, ಗಿಡದ ವಯಸ್ಸನ್ನು ತಗೊಳ್ಬೇಕು. ಅಷ್ಟಲ್ದೇ ಹಿಂದೆ ಯೂಸ್ ಮಾಡಿರ್ತಕ್ಕಂಥ ಗೊಬ್ಬರ ಯಾವುದು ಅನ್ನೋದನ್ನು ನೋಡಿರಬೇಕು. ಈ ಸಪ್ರೇಟ್ ಏನು ಮಾಡ್ತೀವಿ, ಒಂದೊಂದು ಸಾರಿ ರಸಗೊಬ್ಬರಗಳನ್ನು ಹಾಕುವ ತಾಕುಗಳು ಬೇರೆ ಇರುತ್ತೆ, ಆರ್ಗ್ಯಾನಿಕ್ ಮಾಡಿರ್ತಕ್ಕಂಥ ತಾಕುಗಳೇ ಬೇರೆ ಇರುತ್ತೆ. ಈ ಥರವಾದ ಪರಿಸ್ಥಿತಿಯಲ್ಲಿ ಸಪ್ರೇಟಾಗಿ ನೀವು ಮಣ್ಣು ಮಾದರಿಯನ್ನು ಕಲೆಕ್ಟ್ ಮಾಡಬೇಕಾಗತ್ತೆ. ಇದು ಮಾಡಿ ಇವುಗಳನ್ನ ಸಣ್ಣ ಸಣ್ಣ ಪಟ್ಟಿಗಳಾಗಿ ವಿಂಗಡಿಸಿ ಈ ಮಣ್ಣನ್ನು ಸಂಗ್ರಹಿಸಬೇಕಾಗತ್ತೆ. ಈ ಒಂದು ಮಣ್ಣು ಸಂಗ್ರಹಣೆ ಮಾಡೋದಕ್ಕೆ ಸಾಮಾನ್ಯವಾಗಿ 2 ಹೆಕ್ಟರನ್ನು ಸಿಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಈ 2 ಹೆಕ್ಟರ್ ಪ್ರದೇಶದಲ್ಲಿ ಆಲ್ಮೋಸ್ಟ್ 20 ಭಾಗದ ಜಾಗದಲ್ಲಿ ಗುರುತು ಮಾಡ್ಕೋಬೇಕಾಗಿದೆ. ರ್ಯಾಂಡಮ್ಲಿ 20 ಸ್ಥಳಗಳಲ್ಲಿ ಪ್ಲೇಸನ್ನು ಸೆಲೆಕ್ಟ್ ಮಾಡಬೇಕಾಗಿತ್ತು. ಯಾವ ಪ್ಲೇಸ್ ಇರುತ್ತೆ ಅಂದರೆ ಈ 4 ಗಿಡಗಳ ಮಧ್ಯದಲ್ಲಿನ ಈ ಮಣ್ಣಿನ ಒಂದು ಮಾದರಿಯನ್ನು ತಗೊಳ್ಬೇಕಾಗತ್ತೆ. ಅದು 4 ಗಿಡಗಳ ಮಧ್ಯದಲ್ಲಿ ಇರತಕ್ಕಂಥ ಒಂದು ಸ್ಯಾಂಪಲ್ಲು. ಆ ಥರ 2 ಹೆಕ್ಟರಲ್ಲಿ ಆಲ್ಮೋಸ್ಟ್ 20 ಭಾಗದ ಮಣ್ಣನ್ನು ನಾವು ಸಂಗ್ರಹ ಮಾಡಬೇಕು. ಅಂದರೆ 5 ಎಕರೆಗೆ 20 ಕಡೆ ತಗೋಬೇಕಾಗತ್ತೆ. ಎಸ್ ಸರ್, 5 ಎಕರೆ ಅಥವಾ 2 ಹೆಕ್ಟರ್? ಎಸ್ ಸರ್, 20 ಕಡೆ ತಗೋಬೇಕು. ಅದು ಯಾವ ಥರ ಇರಬೇಕು ಅಂದರೆ 6 ಇಂಚು ಅಗಲವಾಗಿರ್ತಕ್ಕಂಥ 22 ಇಂಚು ಆಳವಾಗಿರ್ತಕ್ಕಂಥ ಒಂದು ಗುಂಡಿಯನ್ನು ತೆಗಿಬೇಕು. ಓಹೋ, 4 ಕಾಫಿ ಗಿಡಗಳ ಮಧ್ಯೆ. ಅದು ಏನಂದ್ರೆ ಆಲ್ಮೋಸ್ಟ್ ಅದರಲ್ಲೆಲ್ಲ ಹರಡಿ ಅದನ್ನೆಲ್ಲ ಒಳಗಡೆ ಇರತಕ್ಕಂಥ ಮಣ್ಣನ್ನು ಹೊರಗಡೆ ತೆಗೆದುಬಿಟ್ಟು ಆಮೇಲೆ ಅಂದರೆ 22 ಸೆಂಟಿಮೀಟರ್ನ ಮೇಲಿಂದ ಕೆಳಗಡೆ ಸ್ಕ್ರ್ಯಾಪ್ ಮಾಡ್ತಾ, ಎಲ್ಲ ಭಾಗದಿಂದ ಸ್ಕ್ರ್ಯಾಪ್ ಮಾಡ್ತಾ ತಗೊಳ್ಬೇಕು, ಕೆರೆದು ತಗೊಳ್ಬೇಕು. ಕೆರೆದು ತಗೊಂಡಾಗ ಏನಾಗುತ್ತೆ, ಆಲ್ಮೋಸ್ಟ್ ಆ ಒಂದು ಭಾಗದ ಮಣ್ಣು ಆಲ್ಮೋಸ್ಟ್ 2 ಕೆಜಿ ತ ಸಿಗತ್ತೆ, ಇಲ್ಲ 1 ಕೆಜಿ ಸಿಗ್ಬೋದು. ಈ ಥರ ನಾವು 20 ಭಾಗದ ಮಣ್ಣನ್ನು ಸಿಲೆಕ್ಟಿ ಮಾಡಿದರೆ ಆಲ್ಮೋಸ್ಟ್ 20 ಕೆಜಿ ಆಗಿರ್ತಕ್ಕಂಥ ಮಣ್ಣಿರುತ್ತೆ. ಈ ಮಣ್ಣನ್ನು ನೀವು ಸಂಗ್ರಹಣೆ ಮಾಡ್ಕೊಳ್ಬೇಕು. ಸಂಗ್ರಹ ಮಾಡಿಕೊಂಡು 20 ಕೆಜಿ ಇದರಲ್ಲಿರ್ತಕ್ಕಂಥ ಕರಳುಗಳನ್ನ ನಾವು ಏನು ಹೇಳ್ತೀವಿ ಅಂದರೆ, ಈ ಮಣ್ಣು ಅಂದರೆ 2 ಸೆಂಟಿಮೀಟ್ರಕ್ಕಿಂತಲೂ ಕಡಿಮೆ ಇರತಕ್ಕಂಥ ಭೂಮಿ ಮೇಲ್ಪದರ ಮಣ್ಣಿಗೆ ಮಣ್ಣು ಅಂತ ಹೇಳ್ತೀವಿ. ಇದು ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಮಣ್ಣು. 2 ಸೆಂಟಿಮೀಟ್ರಕ್ಕಿಂತಲೂ ಜಾಸ್ತಿ ಇರತಕ್ಕಂಥ ಮಣ್ಣು ಮಣ್ಣಲ್ಲ, ಕಲ್ಲಾಗಿರುತ್ತೆ, ಅದಕ್ಕೆ ಹರಳು ಅಂತ ಹೇಳ್ತೀವಿ. ಬಟ್ಟು 2 ಸೆಂಟಿಮೀಟರ್ ಗಾತ್ರ ಕಡಿಮೆ ಇರಬೇಕು, ಅದಕ್ಕೆ ಮಣ್ಣಂತ ಹೇಳ್ತೀವಿ. ಆ ಮಣ್ಣನ್ನು ತೊಳ್ತೀವಿ. ಅದಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಕಲ್ಲುಗಳನ್ನು ನಾವು ತೆಗೆದುಹಾಕಬೇಕು. ಅದರಲ್ಲಿ ಕಸ ಕಡ್ಡಿಗಳಿರ್ತವೆ, ಅವನ್ನು ತೆಗಿಬೇಕು. ತೆಗೆದುಬಿಟ್ಟು ಅದನ್ನು ಏನು ಮಾಡಬೇಕು, ಪ್ಲೇನ್ ಏರಿಯಾದಲ್ಲಿ ತಂದು 10 ಕೆಜಿ ಮಣ್ಣನ್ನು ಹರಡಬೇಕು. ಹರಡಿದ್ಮೇಲೆ 4 ಭಾಗ ಆಗಿ ವಿಂಗಡಣೆ ಮಾಡಬೇಕು. 4 ಭಾಗ ಆಗಿ ವಿಂಗಡಣೆ ಮಾಡಿದರೆ ಅದು ಆಲ್ಮೋಸ್ಟ್ 20 ಕೆಜಿಯಲ್ಲಿ 4 ಭಾಗಗಳಂದರೆ 5 ಕೆಜಿ ಆಗಿರ್ತಕ್ಕಂಥ ಒಂದು ಭಾಗ ಬಂದ್ಬಿಡತ್ತೆ. ಅಪೋಸಿಟ್ ಆಗಿರ್ತಕ್ಕಂಥ ಪ್ಲಸ್, ಅಕಸ್ಮಾತ್ ನಾವೇನಾದರೂ ರೌಂಡಾಗಿ ಹರಡಿದರೆ, ಪ್ಲಸ್ ಆಕಾರವಾಗಿ ನಾವೇನಾದರೂ ಮಾರ್ಕ್ ಮಾಡಿದರೆ, ಅದರಲ್ಲಿ ಅಪೋಸಿಟ್ ಸೈಡ್ಸ್ಗಳನ್ನು ವಿರುದ್ಧವಾಗಿರ್ತಕ್ಕಂಥ ಭಾಗಗಳ ಮಣ್ಣನ್ನು ಸರಿಸಬೇಕಾಗತ್ತೆ, ತೆಗೆದುಹಾಕಬೇಕಾಗತ್ತೆ. ಆ ತೆಗೆದುಹಾಕಿ ಉಳಿದಿರ್ತಕ್ಕಂಥ ಮಣ್ಣು ಈಗ 20 ಕೆಜಿ ಇದ್ದದ್ದು 10 ಕೆಜಿ ಆಗತ್ತೆ. ನೆಕ್ಸ್ಟು ಏನು ಮಾಡಬೇಕು, ನಾವು ಸರಿಯಾಗಿ ಆ ಮಣ್ಣನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿ ಮಣ್ಣನ್ನು ಅದೇ ರೀತಿ ಹರಡಬೇಕು. ಮತ್ತೆ ಪ್ಲಸ್ ಆಕಾರವಾಗಿರ್ತಕ್ಕಂಥ ಒಂದು ರಚನೆಯನ್ನು ಮಾಡಬೇಕು. ನಾವು ಮೊದಲು ತೆಗೆದಿರ್ತಕ್ಕಂಥ ಮಣ್ಣಿನ ಅಪೋಸಿಟ್ ಸೈಡನ್ನು ಈ ಸಲ ತೆಗಿಬೇಕಾಗತ್ತೆ. ಈ ಥರ ನಾವು ಕ್ರಮೇಣ 2-3 ಸಲ ಮಾಡಿಬಿಟ್ಟು ಆಲ್ಮೋಸ್ಟ್ 1.5 ಕೆಜಿ ಮಣ್ಣನ್ನು ಸಂಗ್ರಹಣೆ ಮಾಡಬೇಕಾಗತ್ತೆ. ಈ ಸಂಗ್ರಹ ಮಾಡಿರ್ತಕ್ಕಂಥ ಮಣ್ಣನ್ನು ರೈತರ ಹೆಸರು, ವಿಳಾಸ, ಅದರ ಜೊತೆ ಇನ್ಫಾರ್ಮೇಶನ್ ಸಹ ಕೊಡಬೇಕಾಗುತ್ತೆ. ಏನು ಮಾಹಿತಿ ಕೊಡಬೇಕು? ರೈತರು 5 ವರ್ಷದಿಂದ ಎವರೇಜ್ ಈಲ್ಡ್ ಎಷ್ಟು ಪಡ್ಕೊಳ್ತಾ ಇದ್ದಾರೆ, ಹಿಂದೆ ಅವರು ಯೂಸ್ ಮಾಡಿರ್ತಕ್ಕಂಥ ರಸಗೊಬ್ಬರ ಯಾವ್ಯಾವು, ಅಥವಾ ಆ ಹಿಂದೆ ಯೂಸ್ ಮಾಡಿರ್ತಕ್ಕಂಥ ಏನಾದರೂ ಅಗ್ರಿಕಲ್ಚರ್ ಲೈಮು ಅಥವಾ ಡೊಲೊಮೈಟು ಯಾವ ವರ್ಷದಲ್ಲಿ ಹಾಕಿದ್ದೀರಾ ಅನ್ನೋದನ್ನು ಮಾಹಿತಿಯನ್ನು ಕೊಡಬೇಕಾಗತ್ತೆ. ಅಷ್ಟಲ್ದೇ ಮಳೆ ಪ್ರಮಾಣ ಎಷ್ಟಿದೆ, ಎಷ್ಟು % ಇಳಿಜಾರಿದೆ, ಮತ್ತು ಅವರ ಕಾಫಿ ತೋಟ ತುಂಬಾ ಥಿಕ್ ಆಗಿದೆಯಾವ ಸೀಡ್ ಟ್ರೀಸ್ ಎಲ್ಲ ತುಂಬ ಜಾಸ್ತಿ ಇದಾವ ಅನ್ನೋದನ್ನು ಸಹ ಅವರು ಇನ್ಫಾರ್ಮೇಶನ್ ಕೊಡಬೇಕಾಗತ್ತೆ. ಅಂದರೆ ನೆರಳಿನ ಮರಗಳು ದಟ್ಟವಾಗಿದೆಯೋ ಇಲ್ವೋ ಅಂತ. ಹಾಂ, ಅಷ್ಟಲ್ದೇ ಇರಿಗೇಷನ್ ಏನಾದ್ರು ಮಾಡ್ತಿದ್ದೀರಾ, ಇರಿಗೇಷನ್ ಮಾಡ್ತಾ ಇಲ್ಲ ಅನ್ನೋದು ಸಹ ಅವರು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಓಹೋ, ಅದನ್ನು ಕೂಡ ಅಲ್ಲಿ ಬರೀಬೇಕಾಗತ್ತೆ. ಎಸ್ ಸರ್. ಹಾಂ ಹಾಂ, ಇದನ್ನು ಈ ಮಾದರಿಗಳನ್ನು ಎಲ್ಲಿ ಕಳಿಸ್ಕೊಡ್ಬೇಕಾಗತ್ತೆ? ಇನ್ನೊಂದು ಮುಖ್ಯವಾಗಿರ್ತಕ್ಕಂಥ ವಿಷಯ ಏನಂದರೆ ಸರ್, ಈ ಮಣ್ಣನ್ನು ಕಲೆಕ್ಟ್ ಮಾಡಬೇಕಾದ್ರೆ ನಾ ಯಾವಾಗಲೂ ಈ ಮಳೆ ಬೀಳ್ತಕ್ಕಂಥ ಸಮಯದಲ್ಲಿ ಮಾಡಬಾರ್ದು. ಇತ್ತೀಚೆಗೆ ಏನಾದರೂ ನೀವು ರಸಗೊಬ್ಬರಗಳನ್ನು ಹಾಕಿದರೆ ಅಥವಾ ಸಾವಯವ ಗೊಬ್ಬರಗಳನ್ನು ಏನಾದ್ರು ಹಾಕಿದರೆ ಆ ತಾಕುಗಳಲ್ಲಿ ನೀವು ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿಯನ್ನು ತೆಗೆಯಬಾರ್ದು. ಎರಡನೇದಾಗಿ ಏನು ಮಾಡಬೇಕು ಅಂದರೆ ಇಳಿಜಾರಾಗಿರ್ತಕ್ಕಂಥ ಪ್ರದೇಶದಲ್ಲಿ ಸಹ ತಗೊಳ್ಬಾರ್ದು. ಅಸಮತೋಲನವಾಗಿರ್ತಕ್ಕಂಥ ಏನಾದರೂ ಬೆಳೆ ಇದ್ರೆ ಅಥವಾ ಸಾಧಾರಣವಾಗಿರ್ತಕ್ಕಂಥ ಬೆಳೆ ಇಲ್ಲದೇ ಇದ್ರೆ ಆ ಒಂದು ತಾಕುವಿನ ಮಾದರಿನ ನೀವು ಸಪರೇಟ್ ತಗೊಳ್ಬೇಕಾಗತ್ತೆ. ಅಷ್ಟಲ್ಲದೆ ಬದುಗಳಲ್ಲಿ ಯಾವ ಕಾರಣಕ್ಕೂ ಈ ಮಣ್ಣನ್ನು ತಗೊಳ್ಬಾರ್ದು. ಅಂದರೆ ಈ ದೊಡ್ಡ ದೊಡ್ಡ ಮರಗಳು ಇರ್ತವೆ ತೋಟಗಳಲ್ಲಿ ಆ ಕೆಳಗಡೆ ತಗೋಬಾರ್ದು, ತಗ್ನಲ್ಲಿ ತಗೋಬಾರ್ದು, ತಗ್ನಲ್ಲಿ ತಗೊಳ್ಬಾರ್ದು. ಈ ಥರ ಒಂದಿಷ್ಟು ನಾವು ಪ್ರಿಕಾಷನ್ಸನ್ನು ತೆಗೆದುಕೊಂಡು ಈ ಮಣ್ಣಿನ ಮಾದರಿಯನ್ನು ಸಂಗ್ರಹಣೆ ಮಾಡಿ ಇಲ್ಲಿಯ ಸಮೀಪದ ಕಾಫಿ ಸಂಶೋಧನಾ ಉಪಕೇಂದ್ರ ಚಟ್ಟಳ್ಳಿಯಲ್ಲಿ ಕಲ್ಪಿಸಿದ್ದೇ ಆದರೆ ನಾವು ಆಲ್ಮೋಸ್ಟ್ 15 ದಿವಸದೊಳಗಡೆ ಅವರ ಮಣ್ಣಿನ ಫಲಿತಾಂಶವನ್ನು ರೈತರಿಗೆ ತಿಳಿಸ್ತೀವಿ. ಅದರ ಅನುಗುಣವಾಗಿ ಅವರು ಶಿಫಾರಸಿನ ಅನುಗುಣವಾಗಿ ಏನಾದರೂ ಅವರು ಈ ಸುಣ್ಣವನ್ನು ಹಾಕುವುದಾಗಲಿ ಅಥವಾ ರಸಗೊಬ್ಬರಗಳನ್ನು ಹಾಕುವುದಾಗಲಿ ಹಾಕಿದ್ದೇ ಆದರೆ ನಿಜವಾಗಲೂ ಅವರಿಗೆ ಉತ್ತಮವಾದ ಇಳುವರಿ ಸಿಗತಕ್ಕಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಅಂದರೆ ಈಗ ರಸಗೊಬ್ಬರ ಕೊಟ್ಟಿದ್ದರೆ ಮಣ್ಣಿನ ಮಾದರಿ ತೆಗಿಬಾರ್ದು ಅಂತ ತಾವು ಹೇಳಿದ್ರಿ. ಹೌದು ಸರ್. ರಸಗೊಬ್ಬರ ಕೊಟ್ಟಾದಮೇಲೆ ಎಷ್ಟು ದಿನಕ್ಕೆ ನಾವು ಮಣ್ಣಿನ ಮಾದರಿ ತೆಗಿಬೋದು ಅಂತೀರಿ? ಅದು ಏನಾಗುತ್ತೆ ಅಂದರೆ ಸರ್, ನಾವು ಹೇಳ್ತಾ ಇರ್ತಕ್ಕಂಥದ್ದು ಆಲ್ಮೋಸ್ಟ್ 2-3 ತಿಂಗಳು ಬೇಕಾಗತ್ತೆ. ಮಣ್ಣು ಹಾಕಿದ ತಕ್ಷಣವೇ ಅದು ಸುಮಾರು ರೂಪ ಆಗಿ ಹೋಗಿ ಅದು ಬೆಳೆಗಳಿಗೆ ದೊರಕತ್ತೆ. ಅದರಲ್ಲಿ 2-2.5 ತಿಂಗಳವರೆಗೆ ಇರುತ್ತೆ ಆಲ್ಮೋಸ್ಟ್ ಅದರದ್ದು ಕೆಪ್ಯಾಸಿಟಿ. ಗೊಬ್ಬರದ್ದು ಗೊಬ್ಬರದಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ಗಿಡಗಳು ಹೀರ್ಕೊಳ್ತವೆ, ಇಲ್ಲಾಂದರೆ ಹೆಚ್ಚು ಮಳೆ ಆದರೆ ಹರಿದುಕೊಂಡು ಹೋಗ್ತವೆ. ಒಂದು ಸ್ವಲ್ಪ ಟೆಂಪ್ರೇಚರ್ ಜಾಸ್ತಿ ಆದರೂ ಸಹ ಆವಿಯಾಗಿ ಹೋಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ಆಲ್ಮೋಸ್ಟ್ 2-3 ತಿಂಗಳಂತೂ ಕಂಪಲ್ಸರಿ ತಗೊಳ್ಬೇಕು. ಈಗ ಒಂದ್ಸರಿ ನೀವು ಪ್ರಯೋಗಾಲಯದಲ್ಲಿ ವಿಶ್ಲೇಷಣೆ ಮಾಡ್ತೀರಾ, ಯಾವ್ಯಾವ ಅಂಶಗಳಿಗೆ ವಿಶ್ಲೇಷಣೆ ಮಾಡ್ತೀರಾ? ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಮೊದಲನೇದಾಗಿ ಮಣ್ಣಿನ ರಸಸಾರ PH ಸಾಯಿಲ್ PH ಅನ್ನ ಪರೀಕ್ಷೆ ಮಾಡ್ತೀವಿ. ಅದರ ಅನುಗುಣವಾಗಿ ಎಷ್ಟು ಪ್ರಮಾಣದಲ್ಲಿ ಸುಣ್ಣವನ್ನು ಹಾಕಬೇಕು ಅದು ಗೊತ್ತಾಗತ್ತೆ. ಸರಿ. ಆಮೇಲೆ ಈ ಸಾವಯವ ಇಂಗಾಲ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಹೇಳ್ತೀವಿ, ಸರಿ, ಆ ಒಂದು ಅಂಶವನ್ನು ಸಹ ವಿಶ್ಲೇಷಣೆ ಮಾಡ್ತೀವಿ. ಅದರ ಜೊತೆಗೆ NPK ಅಂತ ಹೇಳ್ತೀವಿ, ಸಾರಜನಕ ರಂಜಕ ಮತ್ತು ಪೊಟ್ಯಾಷಿಯಂನ ಅಂಶ ಮಣ್ಣಲ್ಲಿ ಯಾವ್ಯಾವ ಪ್ರಮಾಣದಲ್ಲಿದೆ, ಅದು ಹೆಚ್ಚಾಗಿದೆಯೋ ಅಥವಾ ಕಡಿಮೆ ಪ್ರಮಾಣದಲ್ಲಿದೆಯೋ ಅಥವಾ ಮಧ್ಯಮ ಪ್ರಮಾಣದಲ್ಲಿದೆಯೋ ಅನ್ನೋದನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸ್ತೀವಿ ಸರ್. ಅಂದರೆ ಈಗ ಮಣ್ಣಿನ ವಿಶ್ಲೇಷಣೆ ಆದಮೇಲೆ ಏನು ಕ್ರಮ ಅನುಸರಿಸಬೇಕಾಗುತ್ತೆ ನಮ್ಮ ರೈತ ಬಾಂಧವರು? ಅದು ತುಂಬ ಇಂಪಾರ್ಟೆಂಟು ಸರ್. ಏನಂದರೆ ಜಾಸ್ತಿ ಏನಾದರೂ ಮಣ್ಣು ಪರೀಕ್ಷೆ ವಿಶ್ಲೇಷಣೆ ಮಾಡದೇ ಏನಾದರೂ ರಸಗೊಬ್ಬರನ ಹಾಕೋದಾದರೆ ತುಂಬ ಕಷ್ಟ, ಅಂದರೆ ಲಾಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನು ಅಂದರೆ ಈಗ ಒಬ್ಬ ನಮ್ಮ ಬೆಳೆಗಾರರು ಈ ರಸಗೊಬ್ಬರಗಳನ್ನು ಹಾಕ್ತಾ ಹೋದರೆ ಪಕ್ಕದ ರೈತರು 40 ಬ್ಯಾಗ್ ಕಾಫಿಯನ್ನು ಕೊಯ್ತಾ ಇರ್ತಾರೆ, ಇನ್ನೊಬ್ಬ ರೈತರು 20 ಬ್ಯಾಗನ್ನು ಕೊಯ್ತಾ ಇರ್ತಾರೆ. ಏನಾಗತ್ತೆ ಅಂದರೆ 40 ಬ್ಯಾಗ್ ಕೊಯ್ತಕ್ಕಂಥ ರೈತರು ರಸಗೊಬ್ಬರ ಬಳಸುವ ಪ್ರಮಾಣ ಜಾಸ್ತಿ ಇರುತ್ತೆ. ಇನ್ನೊಬ್ಬ ರೈತರು ರಸಗೊಬ್ಬರ ಬಳಕೆ ಮಾಡ್ತಕ್ಕಂಥದ್ದು ಏನು ಮಾಡ್ತಾರೆ ಅಂದರೆ ಸಾಮಾನ್ಯವಾಗಿ ಎಷ್ಟು ಚೀಲ ಗೊಬ್ಬರ ಹಾಕಿದ್ದೀರಾ ಅಂತೇಳಿ ಪಕ್ಕದ ರೈತರನ್ನು ಕೇಳ್ತಾರೆ. ಅದರ ಅನುಗುಣವಾಗಿ ರೈತರು ಸಹ ಹಾಕ್ತಾರೆ. ಇದರಿಂದ ಏನಾಗತ್ತೆ ಅಂದರೆ ಆಲ್ಮೋಸ್ಟ್ ಇವರಿಗೆ ಬೇಕಾಗಿರ್ತಕ್ಕಂಥ ಸ್ವಲ್ಪ ಪ್ರಮಾಣದ ಗೊಬ್ಬರ ಅಷ್ಟೊಂದು ಜಾಸ್ತಿ ಗೊಬ್ಬರಗಳನ್ನು ಹಾಕ್ತಾರೆ. ಜಾಸ್ತಿ ಗೊಬ್ಬರ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಸಹ ಹಾಳಾಗತ್ತೆ. ಅದರಲ್ಲಿರ್ತಕ್ಕಂಥ ಈ ಪೋಷಕಾಂಶಗಳ ಪ್ರಮಾಣ ಜಾಸ್ತಿಯಾಗಿ ಟಾಕ್ಸಿಸಿಟಿ ವಿಷಕಾರಿ ಆಗ್ತಕ್ಕಂಥ ಸನ್ನಿವೇಶವೂ ಸಹ ಆಗುತ್ತೆ. ಇದರಿಂದ ಮಣ್ಣಿನ ಮೇಲೆ ದುಷ್ಪರಿಣಾಮವಾಗಿ ಮಣ್ಣಿನ ಆರೋಗ್ಯವೂ ಸಹ ಕೆಡುತ್ತೆ ಸರ್. ಅಂದರೆ ಸಾಕಷ್ಟು ಬೇಸಾಯದ ಖರ್ಚು ಜಾಸ್ತಿ ಆಗುತ್ತೆ. ಬೇಸಾಯ ಗೊಬ್ಬರ ಹೆಚ್ಚಾಗಿ. ಎಸ್ ಸರ್, ಹೌದು, ಕರೆಕ್ಟ್. ಇಷ್ಟೆಲ್ಲ ಒಂದು ಸಮಸ್ಯೆಗಳು ಕೂಡ ಜಾಸ್ತಿ ಗೊಬ್ಬರ ಕೊಡೋದ್ರಿಂದನೂ ಆಗುತ್ತೆ. ಎಸ್ ಸರ್, ಹೌದು ಸರ್. ಅಂದರೆ ಮಣ್ಣಿನ ವಿಶ್ಲೇಷಣೆ ಆಧಾರದ ಮೇಲೇ ಅವರು ಪೋಷಕಾಂಶ ಪೂರೈಕೆ ಮಾಡ್ತಾರೆ. ಎಸ್ ಸರ್, ಆ್ಯಕ್ಚುಲಿ ಅದನ್ನು ತಿಳಿಸ್ತೀರಾ ರೈತರಿಗೆ? ರೈತರಿಗೆ ತಿಳಿಸ್ತೀವಿ ಸರ್. ನಾವು ಕ್ಯಾಂಪನ್ನು ಮಾಡ್ತೀವಿ, ಎಲ್ಲೆಲ್ಲಿ ಹೋದಾಗ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ರಸಗೊಬ್ಬರಗಳನ್ನು ಸುಣ್ಣವನ್ನು ಹಾಕಿ ಅಂತ ಹೇಳ್ಬಿಡ್ತೀವಿ. ಅಟ್ಲೀಸ್ಟ್ ಹೆಚ್ಚು ಮಳೆ ಬೀಳುವ ಪ್ರದೇಶದಲ್ಲಿ ಎರಡು ವರ್ಷಕ್ಕೆ ಒಂದು ಸಾರಿ ಆದರೂ ನೀವು ಮಣ್ಣು ಪರೀಕ್ಷೆ ಮಾಡಿಸಿ, ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಮೂರು ವರ್ಷಕ್ಕೆ ಒಂದು ಸಾರಿ ಆದರೂ ನೀವು ಮಣ್ಣನ್ನು ಪರೀಕ್ಷೆ ಮಾಡಿ ಅದರ ಅನುಗುಣವಾಗಿ ರಸಗೊಬ್ಬರಗಳನ್ನು ಹಾಕಿ ಅಂತೇಳಿ ಶಿಫಾರಸನ್ನು ಮಾಡ್ತೀವಿ ಸರ್. ಈ ಲಘು ಪೋಷಕಾಂಶಗಳು ಅಂತೀವಲ್ಲ, ಅದಕ್ಕೂ ಏನಾದರೂ ವಿಶ್ಲೇಷಣೆ ಮಾಡ್ತೀರಾ? ಸದ್ಯದರಲ್ಲಿ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಲಘು ಪೋಷಕಾಂಶಗಳ ವಿಶ್ಲೇಷಣೆ ಇಲ್ಲ, ಆದರೂ ನಾವು ಸ್ಯಾಂಪಲ್ ಅನ್ನ ತಗೊಂಡ್ಬಿಟ್ಟು ಕೇಂದ್ರೀಯ ಕಾಫಿ ಸಂಶೋಧನಾ ಕೇಂದ್ರ ಬಾಳೆಹೊನ್ನೂರಿಗೆ ಆ ಮಾದರಿಯನ್ನ ಕಳಿಸಿ ಅಲ್ಲಿಂದ ವಿಶ್ಲೇಷಣೆಯ ಫಲಿತಾಂಶವನ್ನು ಪಡೆದು ರೈತರಿಗೆ ಸಮರ್ಪಕವಾಗಿರ್ತಕ್ಕಂಥ ಫಲಿತಾಂಶವನ್ನು ಅವರಿಗೆ ಕೊಟ್ಟು ರೆಕಮೆಂಡೇಷನ್ ಸಹ ನಾವು ಒದಗಿಸ್ತೀವಿ. ಅಂದ್ರೆ ಕಾಫಿ ಬೆಳೆನಲ್ಲಿ ಲಘು ಪೋಷಕಾಂಶಗಳಿಗಾಗಿ ಮಣ್ಣಿನ ಪರೀಕ್ಷೆ ಮಾಡಿಸೋದು ಅಗತ್ಯ ಇದೆಯಾ? ತುಂಬಾ ಅಗತ್ಯವಾಗಿದೆ ಸರ್, ಯಾಕಂದ್ರೆ ಈ ಕೊಡಗು ಭಾಗದಲ್ಲಿ 3,000 ಮಣ್ಣಿನ ಮಾದರಿಯನ್ನು ನಾವು ವಿಶ್ಲೇಷಣೆಗೆ ಒಳಪಡಿಸಿದ್ದೀವಿ. ಅದರಲ್ಲಿ ನಾವು ನೋಡಿದಾಗೆ ಜಿಂಕ್ ಅಂತಕ್ಕಂಥ ಸತುವಿನ ಅಂಶ ಈ ಮಣ್ಣಲ್ಲಿ ಸ್ವಲ್ಪ ಕೊರತೆಯನ್ನು ಕಂಡಿದ್ದೀವಿ. ಆದ ಕಾರಣ ಸತುವಿನ ಒಂದು ಪ್ರಾಮುಖ್ಯತೆಯು ಸಹ ಇತ್ತೀಚಿನ ದಿನಗಳಲ್ಲಿ ನಾವು ಈ ಮಣ್ಣಲ್ಲಿ ಕಂಡು ಬರ್ತಾ ಇದೆ ಸರ್. ಹಾಗಾಗಿ ಸತುವಿನ ಕೊರತೆಗೋಸ್ಕರನೂ ನಾವು ವಿಶ್ಲೇಷಣೆ ಮಾಡಿಸೋದು ಒಳ್ಳೇದು. ಹೌದು ಸರ್, ಕಂಪಲ್ಸರಿಯಾಗಿ ಈ ಸೂಕ್ಷ್ಮ ಪೋಷಕಾಂಶಗಳು ವಿಶ್ಲೇಷಣೆಗೆ ಒಳಪಡಿಸುವುದು ತುಂಬಾ ಉತ್ತಮ. ಅಂದ್ರೆ 2-3 ವರ್ಷಕ್ಕೊಂದ್ಸರಿ ನಮ್ಮ ರೈತ ಬಾಂಧವರು ಈ ಕಾಫಿ ಬೆಳೆನಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಿಸ್ಕೊಡೋದು ಬಹಳ ಅತ್ಯಗತ್ಯ ಅಂತ ತಾವು ಅಭಿಪ್ರಾಯ ಪಡ್ತೀವಿ. ಎಸ್ ಸರ್, ಹೌದು ಸರ್, ಕಂಪಲ್ಸರಿಯಾಗಿ ನಮ್ಮ ರೈತರು ಈ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅನ್ನು ಸಹ ಲಘು ಪೋಷಕಾಂಶಗಳನ್ನು ಸಹ ಪರೀಕ್ಷೆಗೆ ಒಳಪಡಿಸುವುದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಸರ್. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಕಾಫಿ ಬೆಳೆನಲ್ಲಿ ಮಣ್ಣು ಪರೀಕ್ಷೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ SA ನದಾಫ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9480795936. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9480795936. ತುಂಬ ಸಂತೋಷ ಡಾಕ್ಟರ್ ನದಾಫ್ ಅವರೇ, ತಾವಿರುವವರೆಗೂ ನಮ್ಮ ರೈತ ಬಾಂಧವರಿಗೆ ಈ ಕಾಫಿ ಬೆಳೆನಲ್ಲಿ ಮಣ್ಣು ಪರೀಕ್ಷೆಯ ಪ್ರಾಮುಖ್ಯತೆ ಮತ್ತು ಅದನ್ನು ಹೇಗೆಲ್ಲ ಮಾಡ್ಕೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಇನ್ನು ಮುಂದೆ ಕೇಳೋಣ ಕೃಷಿ ಮಾಹಿತಿ. ಕರಿಮೆಣಸು ಅಥವಾ ಕಾಳುಮೆಣಸನ್ನು ಬಾಧಿಸುವಂಥ ಮುಖ್ಯವಾದ ರೋಗದಲ್ಲಿ ಶೀಘ್ರ ಸೊರಗು ರೋಗ ಬಹಳ ಮುಖ್ಯವಾದಂಥದ್ದು. ಈ ಶೀಘ್ರ ಸೊರಗು ರೋಗ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಸತತವಾಗಿ ಮಳೆಯಾಗುವಂತಹ, ಮಂಜು ಬೀಳುವಂತಹ, ಹೆಚ್ಚಿನ ನೆರಳಿನಿಂದ ಕೂಡಿರುವಂಥ ತೋಟಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರುತ್ತೆ. ಜೊತೆಗೆ ಈ ನಿರ್ಲಕ್ಷ್ಯಕ್ಕೆ ಒಳಗಾದಂಥ ಈ ತೋಟಗಳಲ್ಲೂ ಕೂಡ ಈ ಶೀಘ್ರ ಸೊರಗು ರೋಗ ಹೆಚ್ಚಾಗಿ ಕಂಡುಬರುತ್ತೆ. ಮುಂಗಾರು ಹಂಗಾಮಿನ ಜುಲೈ ಆಗಸ್ಟ್ ತಿಂಗಳಲ್ಲಿ ಈ ಶೀಘ್ರ ಸೊರಗು ರೋಗದ ತೀವ್ರತೆ ಹೆಚ್ಚಾಗಿರುತ್ತೆ. ಕಾಳು ಮೆಣಸು ಬೆಳೆಯುವಂಥ ಎಲ್ಲ ಪ್ರದೇಶದಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡುಬರುತ್ತೆ. ಅದರಲ್ಲೂ ಸತತವಾಗಿ ಹೆಚ್ಚು ಮಳೆಯಾಗುವಂಥ ಪ್ರದೇಶದಲ್ಲಿ ಈ ರೋಗ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪ್ರತಿ ವರ್ಷ ಶೀಘ್ರ ಸೊರಗು ರೋಗದಿಂದ ಈ ಕರಿಮೆಣಸಿನ ಬಳ್ಳಿಗಳು ಸಾಯೋದು ಹೆಚ್ಚಾಗ್ತಾ ಇದೆ. ಫೈಟಾಪ್ತರಾ ಕ್ಯಾಪ್ಸೈ ಎಂಬಂಥ ಒಂದು ಶಿಲೀಂಧ್ರದಿಂದ ಈ ರೋಗ ಬರುತ್ತೆ. ಈ ರೋಗಾಣು ತುಂಬ ದಿನದವರೆಗೆ ಮಣ್ಣಲ್ಲಿ ವಾಸ ಆಗಿರುತ್ತೆ. ಇದು ಒಂದು ಬಳ್ಳಿಯಿಂದ ಇನ್ನೊಂದು ಬಳ್ಳಿಗೆ ಸುಲಭವಾಗಿ ಹರಡುತ್ತೆ. ಮಳೆಗಾಲದಲ್ಲಿ ಈ ಶಿಲೀಂಧ್ರ ಗಿಡದ ಬೇರ್ನಲ್ಲಿ ಅಥವಾ ನೆಲದ ಮಟ್ಟದ ಎಲೆಗಳ ಕೆಳಭಾಗದಲ್ಲಿ ಕಂಡುಬರುತ್ತೆ. ಇನ್ನು ಈ ಶೀಘ್ರ ಸೊರಗು ರೋಗವನ್ನು ಗುರುತಿಸೋದು ಹೇಗೆ ಅಂದರೆ, ಮೊದಲನೇದಾಗಿ ಈ ಕರಿಮೆಣಸಿನ ಬಳ್ಳಿಗಳು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಹಳದಿ ಬಣ್ಣಕ್ಕೆ ತಿರುಗೋದನ್ನು ನಾವು ಕಾಣಬಹುದು. ಎಲೆಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆ ಚುಕ್ಕೆಗಳು ದೊಡ್ಡದಾಗ್ತಾ ಎಲೆಗಳಿಗೆಲ್ಲ ವ್ಯಾಪಿಸುತ್ತವೆ ಮತ್ತು ಎಲೆಗಳು ಉದುರೋದಕ್ಕೆ ಪ್ರಾರಂಭಿಸ್ತವೆ. ಮಣ್ಣಿನ ಮೇಲ್ಭಾಗದ ಬಳ್ಳಿಗಳು, ಮೃದು ಕಾಂಡ, ಕುಡಿ ಎಲೆಗಳು ರೋಗದಿಂದ ಕಪ್ಪು ಬಣ್ಣಕ್ಕೆ ತಿರುಗ್ತವೆ. ಬಳ್ಳಿಗಳಿಗೆ ರೋಗ ಸಂಪೂರ್ಣವಾಗಿ ವ್ಯಾಪಿಸಿದಾಗ ಕಾಳು ಕೊನೆಗಳು ಕೂಡ ಉದುರುತ್ತವೆ ಮತ್ತು ರೆಂಬೆಗಳು ಗೆಣ್ಣು ಭಾಗದಲ್ಲಿ ಮುರಿದು ಪೂರ್ತಿ ಬಳ್ಳಿ ಸೊರಗಿ 15 ದಿನದಲ್ಲಿ ಅವು ಕುಸಿತು ನಾಶ ಆಗ್ತವೆ. ಆದ್ದರಿಂದ ಈ ರೋಗವನ್ನು ಶೀಘ್ರ ಸೊರಗು ರೋಗ ಅಂತ ಕರೀತಾರೆ. ಬಳ್ಳಿಯ ಬುಡದ ಎಲೆಗಳ ಮೇಲೆ ವೃತ್ತಾಕಾರದ ನೀರಿನಿಂದ ತೊಯ್ದಂಥ ಕಪ್ಪು ಮಚ್ಚೆಗಳು ಕಾಣಿಸ್ಕೊಂಡು ಎಲೆಗಳು ಕೊಳೆತು ಹೋಗ್ತವೆ. ಅಲ್ಲದೆ ರೋಗದ ತೀವ್ರತೆ ಜಾಸ್ತಿಯಾದಾಗ ಕಾಂಡ ಕೂಡ ಕೊಳೆಯೋದಕ್ಕೆ ಪ್ರಾರಂಭಿಸಿ ಬಳ್ಳಿ ಸಂಪೂರ್ಣವಾಗಿ ನಾಶ ಆಗುತ್ತೆ. ಪೋಷಕಾಂಶಗಳನ್ನು ಹೀರಿಕೊಳ್ಳುವಂಥ ಬೇರಿನ ಭಾಗಗಳಿಗೆ ಈ ಶೀಘ್ರ ಸೊರಗು ರೋಗ ಹರಡಿದರೆ ಮಳೆ ಪ್ರಾರಂಭವಾದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಅಕ್ಟೋಬರ್ ನವೆಂಬರ್ ತಿಂಗಳಿನ ನಂತರ ಅವು ಸುಧಾರಣೆಗೊಂಡು ಪುನಃ ಒಂದೆರಡು ಹಂಗಾಮುಗಳವರೆಗೆ ಬದುಕಿ ಆ ನಂತರ ನಾಶ ಆಗ್ತವೆ. ಈ ಶೀಘ್ರ ಸೊರಗುರೋಗದ ನಿಯಂತ್ರಣಕ್ಕೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕು. ಈ ಶೀಘ್ರ ಸೊರಗುರೋಗವನ್ನು ತಡೆಗಟ್ಟೋದಕ್ಕೆ ಮುಂಗಾರಿಗೆ ಮುಂಚೆ ನಾವು ಹತೋಟಿ ಕ್ರಮಗಳನ್ನು ಕೈಗೊಳ್ಳಬೇಕು ಮತ್ತು ಸಮಗ್ರವಾಗಿ ಈ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಶೀಘ್ರ ಸೊರಗುರೋಗಕ್ಕೆ ತುತ್ತಾದಂಥ ಬಳ್ಳಿಗಳನ್ನು ಬೇರುಗಳ ಸಮೇತ ಕಿತ್ತು ನಾಶಪಡಿಸಬೇಕು. ಸಸಿ ಮಡಿಗಳನ್ನು ಮುಖ್ಯವಾಗಿ ಈ ಸೂರ್ಯನ ಶಾಖದಿಂದ ಉಪಚರಿಸಬೇಕು. ನಾಟಿ ಮಾಡೋದಕ್ಕೆ ಉಪಯೋಗಿಸುವಂಥ ಬಳ್ಳಿಯ ತುಂಡುಗಳನ್ನು ರೋಗಮುಕ್ತ ತೋಟದಿಂದಲೇ ನಾವು ಆಯ್ಕೆ ಮಾಡ್ಕೋಬೇಕು. ಅಂದರೆ ಓಡು ಕವಲುಗಳನ್ನು ಬಳಸಿಕೊಂಡು ಈ ಸಸಿಗಳನ್ನು ತಯಾರು ಮಾಡ್ತೀವಿ. ಅಂಥ ಸಂದರ್ಭದಲ್ಲಿ ರೋಗಮುಕ್ತ ತೋಟದಿಂದಲೇ ಆ ಬಳ್ಳಿಗಳ ತುಂಡುಗಳನ್ನು ಆಯ್ಕೆ ಮಾಡ್ಕೋಬೇಕು. ತೋಟದಲ್ಲಿ ಬಸಿಗಾಲುವೆಗಳನ್ನು ತೆಗಿಬೇಕು ಮತ್ತು ಬೇಸಾಯ ಕ್ರಮಗಳನ್ನು ಮಾಡುವಾಗ ಬಳ್ಳಿಗಳ ಬೇರುಗಳಿಗೆ ತೊಂದರೆ ಆಗದಂತೆ ನೋಡ್ಕೋಬೇಕು. ಹೊಸದಾಗಿ ಚಿಗರಿ ಬೆಳೆಯುವಂಥ ಈ ಓಡು ಕವಲುಗಳನ್ನು ನೆಲದ ಮೇಲೆ ಅವು ಹಬ್ಬದಂತೆ ಆಧಾರ ಗಿಡಕ್ಕೆ ನಾವು ಎತ್ತಿ ಕಟ್ಟಬೇಕಾಗತ್ತೆ. ಸೂರ್ಯನ ಬೆಳಕು ಮಳೆಗಾಲದಲ್ಲಿ ನೆಲದ ಮಡ್ಡವರೆಗೂ ಕೂಡ ತಲುಪೋ ರೀತಿಯಲ್ಲಿ ನೋಡ್ಕೋಬೇಕು. ಅಂದರೆ ನೆರಳು ನಿರ್ವಹಣೆ ಬಹಳ ಮುಖ್ಯ. ರೋಗದ ತೀವ್ರತೆಯನ್ನು ಕಡಿಮೆ ಮಾಡೋದಕ್ಕೆ ಎಲ್ಲ ಬಳ್ಳಿಗಳಿಗೆ ಈ ಜೈವಿಕ ಶಿಲೀಂದ್ರನಾಶಕವಾದಂಥ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಶಿಲೀಂದ್ರವನ್ನು 1 ಕಿಲೋಗ್ರಾಂನಷ್ಟು ಬೇವಿನ ಹಿಂಡಿ ಅಥವಾ 5 ಕಿಲೋಗ್ರಾಂನಷ್ಟು ಕೊಟ್ಟಿಗೆ ಗೊಬ್ಬರದ ಜೊತೆಯಲ್ಲಿ ಮಿಶ್ರಣ ಮಾಡಿ ಪ್ರತಿ ಬಳ್ಳಿಗೆ ಮಳೆ ಪ್ರಾರಂಭದಲ್ಲಿ ಕೊಡಬೇಕು. ಮೇ ಜೂನ್ ತಿಂಗಳಿನಲ್ಲಿ ಕೊಡಬೇಕು. ಇದೇ ಕ್ರಮವನ್ನು ಮಳೆ ಕಡಿಮೆ ಆದಾಗ ಅಕ್ಟೋಬರ್ ತಿಂಗಳಿನಲ್ಲೂ ಕೂಡ ಕೊಡಬೇಕಾಗತ್ತೆ. ಇದೇ ರೀತಿ ಈ ಜೈವಿಕ ರೋಗನಾಶಕವಾದಂಥ ಸುಡಾಮೊನಾಸ್ ಫ್ಲೋರೆಸೆನ್ಸ್ 1% ಸಿಂಪರಣೆಯನ್ನು ಪ್ರತಿ ಗಿಡಕ್ಕೆ 2 ಲೀಟರ್ನಂತೆ ನಾವು ಮಾಡಬೇಕಾಗತ್ತೆ ಅಥವಾ ಬಳ್ಳಿ ಬುಡಕ್ಕೆ ತೊಯ್ಯೋ ರೀತಿಯಲ್ಲಿ ಹಾಕಬೇಕಾಗತ್ತೆ. ಇದನ್ನು ಮುಖ್ಯವಾಗಿ ಜೂನ್ ಮತ್ತು ಆಗಸ್ಟ್ ತಿಂಗಳಿನಲ್ಲಿ ಮಾಡಬೇಕು. ಮುಂಗಾರು ಮತ್ತು ಹಿಂಗಾರು ಸಮಯದಲ್ಲಿ ಎಲ್ಲ ಬಳ್ಳಿಗಳ ಕಾಂಡದ ಬುಡದಲ್ಲಿ 40-45 cm ಸುತ್ತಳತೆಯಲ್ಲಿ 2.5% ತಾಮ್ರದ ಆಕ್ಸಿಕ್ಲೋರೈಡ್ 50 WP ಪ್ರತಿ ಬಳ್ಳಿಗೆ ಉಣಿಸ್ಬೇಕಾಗತ್ತೆ. ಅಂದರೆ ಬಳ್ಳಿಯನ್ನು ತೋಯಿಸಬೇಕಾಗತ್ತೆ. ಹಾಗೆಯೇ 1% ಬೋರ್ಡೋ ದ್ರಾವಣವನ್ನು ಬಳ್ಳಿಗಳಿಗೆ ಸಿಂಪರಣೆ ಮಾಡಬೇಕು. ಈ ತಾಮ್ರದ ಆಕ್ಸಿಕ್ಲೋರೈಡನ್ನು ಪ್ರತಿ ಬಳ್ಳಿಗೆ 3-4 ಲೀಟರ್ ಪ್ರಮಾಣದಲ್ಲಿ ಬುಡಕ್ಕೆ ಹಾಕಬೇಕಾಗತ್ತೆ. ಮೇ ಜೂನ್ ತಿಂಗಳ ಮಳೆ ಪ್ರಾರಂಭವಾದಾಗ ಕರಿಮೆಣಸಿನ ಬಳ್ಳಿಗಳ ಬುಡಕ್ಕೆ 0.125 ಮೆಟಲಾಕ್ಸಿಲ್ 72 WP ದ್ರಾವಣವನ್ನು ಪ್ರತಿ ಬಳ್ಳಿಗೆ ಸಿಂಪರಣೆ ಮಾಡಬೇಕಾಗತ್ತೆ. ಹಾಗೆಯೇ ಆ ಬಳ್ಳಿಯ ಮಣ್ಣಿಗೂ ಕೂಡ ಈ ಶಿಲೀಂದ್ರನಾಶಕ ದ್ರಾವಣವನ್ನು 3-4 ಲೀಟರ್ ಪ್ರಮಾಣದಲ್ಲಿ ಸುರಿಬೇಕಾಗತ್ತೆ. ರೋಗ ತಗಲಿದಂಥ ಗಿಡಗಳಿಗೆ ಮೆಟಲಾಕ್ಸಿಲ್ ಮ್ಯಾಂಕೋಜಬ್ 0.25 ಪ್ರತಿ ಬಳ್ಳಿಗೆ 2 ಲೀಟರ್ ಪ್ರಮಾಣದಲ್ಲಿ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ಹಾಗೆಯೇ ಮಣ್ಣಿಗೂ ಕೂಡ ಹಾಕಬೇಕಾಗತ್ತೆ. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 kg ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 27,000 ರೂಪಾಯಿಗಳಿಂದ 27,500 ರೂಪಾಯಿಗಳು, ಅರಬಿಕಾ ಚೆರಿ 13,200 ರೂಪಾಯಿಯಿಂದ 15,600 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 17,000 ರೂಪಾಯಿಗಳಿಂದ 17,500 ರೂಪಾಯಿಗಳು, ರೋಬಸ್ಟ ಚೆರಿ 10,150 ರೂಪಾಯಿಗಳಿಂದ 11,000 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ ಕೃಷಿ ರಂಗದಲ್ಲಿ ಮಾಂಸ ಕೋಳಿ ಸಾಕಣೆ ಕುರಿತು ಡಾಕ್ಟರ್ ಕೆ ಮುನಿರಾಜು ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿಯನ್ನು ಕೇಳಬಹುದು. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಕೋಶಾಲಿ ಹಮಾರಿ. ನಿತ್ಯನ ಸುದ್ದಿ. ಈ ಚುರುಕಾರಳನ ಐಟಿ ರಾ ಚಂಗಪ್ಪ ಇಂಗ ಇಂದು ಮರಣಪಟ್ಟಿತು. 91 ಬೈತರ ಐಟಿ ರಾ ಚಂಗಪ್ಪ ಇಂಗಡ ಆಖಿರಿ ಕಾರ್ಯ ನಾಳೆ ಮಜ್ಜನ ಬಿ ಶೆಟ್ಟಿಗೆರಿಲುಳ್ಳ ಅಂಗಡ ಮೋವ ಉಳುವಂಗಡ ಶಶಿರ ಮನೇಲಿ ನಡಪಂದು ಒಕ್ಕಕಾರ ಅರಚಿಟ್ಟಿತು. ನಿದ್ರನ ಸುದ್ದಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪಿ ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್, ಅಂಜು ಮಗಳು, ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡಪುಲಿಕೋಟು ಗ್ರಾಮ. ಸುದ್ದಿ ಚುಂಪೆ ಓದ್ತಿರುವವು ಮಜ್ಜಿಗೌಡನ ಪ್ರೇಮ ಪ್ರಕಾಶ್. ಚುಂಪೆನ ವಿವರ. ಇದೇ ತಿಂಗ ಡಿಸೆಂಬರ್ 21 ಜಿಲ್ಲೆಯಲ್ಲಿ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮಕ್ಕೆ ಅವಶ್ಯ ತಯಾರಿ ಮಾಡ್ಕೊಂಬಕ್ಕೆ ಜಿಲ್ಲಾಧಿಕಾರಿ ವೆಂಕಟರಾಜ ಅವು ಸೂಚನೆ ಕೊಟ್ಟಳು. ಹೀಗಾಗಿ ವಿಡಿಯೋ ಸಂವಾದದಲ್ಲಿ ನಡೆದ ಸಭೆಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಅವು, ಪಲ್ಸ್ ಪೋಲಿಯೋ ಮದ್ದು ರಾಷ್ಟೀಯ ಕಾರ್ಯಕ್ರಮ ಆಗಿದ್ದು ಇದರ ಯಶಸ್ವಿಗೆ ಇಲಾಖೆಗ ಸಂಘ ಸಂಸ್ಥೆಗ ಕೈಜೋಡಿಸುವಂಗೆ ಕೇಳಿಕೊಂಡಳು. ಅಂದು ಅವಶ್ಯ ಸಿಬ್ಬಂದಿಗಳ ನಿಯೋಜನೆ, ವಾಹನ ನಿಯೋಜನೆ, ವಿದ್ಯುತ್ ಸಂಪರ್ಕ ಸೇರಿದಂಗೆ ಅವಶ್ಯ ಮುಂಜಾಗ್ರತಾ ಕ್ರಮ ಕೈಗೊಂಡು ಪೋಲಿಯೋ ಮದ್ದು ನೀಡುವ ಕಾರ್ಯಕ್ರಮನ ಯಶಸ್ವಿಗೊಳಿಸುವ ಹಂಗೆ ಜಿಲ್ಲಾಧಿಕಾರಿಗ ಸಲಹೆ ಕೊಟ್ಟಳು. ಡಿಸೆಂಬರ್ 21 ಹೊತ್ತಾರೆ 8 ಹಿಂಬತ್ತು 5 ಮುಟ್ಟ ಬೂತ್ ಮಟ್ಟಲ್ಲಿ ಪೋಲಿಯೋ ಹನಿ ನೀಡಲಾದೆ. ಡಿಸೆಂಬರ್ 22 23 ಮುಟ್ಟ ಮನೆ ಮನೆಗೆ ಭೇಟಿ ಕೊಟ್ಟು ಪೋಲಿಯೋ ಹನಿ ನೀಡಲಾದೆತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಸತೀಶ್ ಕುಮಾರ್ ಅವು ತಿಳಿಸಿಯೋಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಇವರ ಕೂಡುಕೂಟಂದ ಅರೆಭಾಷೆ ದಿನಾಚರಣೆನ ಡಿಸೆಂಬರ್ 15 ಅಂದರೆ ಸೋಮವಾರ ಹೊತ್ತಾರೆ 10 ಮೂರ್ನಾಡ್ ಗೌಡ ಸಮಾಜದಲ್ಲಿ ನಡೆದಿದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಸದಾನಂದ ಮಾವುಜಿ, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು ಕೊಲ್ಲಿದ ಗಿರೀಶ್, ಅಂಬೇಕಲ್ ನವೀನ್ ಕುಶಾಲಪ್ಪ ಸೇರಿದಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. 66x11 kV ಪೊನ್ನಂಪೇಟೆ ವಿದ್ಯುತ್ ಹಂಚುವ ಉಪಕೇಂದ್ರದಿಂದ ಹೊರಹೋವ F4 ತಿತಿಮತಿ ಫೀಡರ್ಲಿ ಡಿಸೆಂಬರ್ 16 ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ರಿಪೇರಿ ಕೆಲಸ ಇರದರಿಂದ ಬಾಲಾಜಿ, ರುದ್ರಬೀಡು, ಮಾಯಮುಡಿ, ಬೆಮ್ಮತ್ತಿ, ಕೋಣನಕಟ್ಟೆ, ದೇವರಪುರ, ಅಂಬುಕೋಟೆ, ಕಲ್ಲಳೆ, ಭದ್ರಗೋಳ, ನೋಕ್ಯ, ತಿತಿಮತಿ, ಎಡ್ತೋರೆ, ರೇಷ್ಮೆಹಡ್ಲು, ಹೆಬ್ಬಾಲೆ, ಮರೂರು, ದೇವಮಚ್ಚಿ ಸುತ್ತಮುತ್ತ ವಿದ್ಯುತ್ ಇರ್ದುಳೆ. ಸಾರ್ವಜನಿಕರು ಸಹಕರಿಸುವ ಹಂಗೆ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಕಾಫಿ ಕೃಪಾ ರಾಜಸೀಟ್ ರಸ್ತೆ ಮಡಿಕೇರಿ ಕೊಡಗು ಜಿಲ್ಲೆ ಹಂಗೆ ಗೌಡ ಸಮಾಜ ಕುಶಾಲನಗರ ಮತ್ತು ಅದರ ಅಂಗಸಂಸ್ಥೆ ಕಡೆಯಿಂದ ಅರೆಭಾಷೆ ದಿನಾಚರಣೆ 2025 ಮತ್ತು ಅರೆಭಾಷೆ ನಾಟಕ ನಾಡ್ದು ಸೋಮವಾರ ತಾರೀಖ 15 ಹಿಂಬತ್ತು 3:30 ರೈತ ಸಹಕಾರ ಭವನ ಕುಶಾಲನಗರಲ್ಲಿ ನಡೆದಿದೆ. ಇದರ ಅಧ್ಯಕ್ಷರು ಶ್ರೀ ಚಿಲ್ಲನ ಗಣಿಪ್ರಸಾದ್ ದಿಕ್ಸೂಚಿ ಆಗಿ ಮಾತಾಡುವೆ. ಶ್ರೀ ಸೂದನ ಎಸ್ ಗೋಪಾಲ ಸೇರಿದಂಗೆ ಮುಖ್ಯ ನೆಂಟರಾಗಿ ಶ್ರೀ ಸದಾನಂದ ಮಾವುಜಿ ಅಧ್ಯಕ್ಷರು, ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷರು, ಇನ್ನು ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯಿಂದ ವಿಷಯಧಾರಿತ ಪುಸ್ತಕಗಳ ಪ್ರಕಟಣೆಗೆ ಅರ್ಹ ಖುಷಿ ಇದ್ದ ಬರಹಗಾರರಿಂದ ಅರ್ಚನಾ ಕರ್ದೊಳೋ ಅರ್ಜಿ ಹಾಕಿಕೆ ಡಿಸೆಂಬರ್ 25 ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾರೆ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮೊಬೈಲ್ ಸಂಖ್ಯೆ 8762949297 ಸಂಪರ್ಕಿಸುವ ಹಂಗೆ ಅಧ್ಯಕ್ಷರು ತಿಳಿಸಿಯೋಳು. ಕೊಡಗು ಪ್ರೆಸ್ ಕ್ಲಬ್ ಕಡೆಯಿಂದ ಕೊಡಗು ಜಿಲ್ಲಾ ಮಟ್ಟದ ಪತ್ರಕರ್ತರ ವಾಲಿಬಾಲ್ ಪೈಪೋಟಿನ ಡಿಸೆಂಬರ್ 14 ಅಂದರೆ ನಾಳೆ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜ್ ಆಟದ ಬಾನಿಯಲ್ಲಿ ನಡೆದಿತ್ತ. ಕೊಡಗು ಕ್ಲಬ್ ಪ್ರಧಾನ ಕಾರ್ಯದರ್ಶಿ ಆದರ್ಶ್ ಅವು ಮಾಹಿತಿ ಕೊಟ್ಟೋಳು. ಲಾಯ್ಕ್ನ ಪರಿಸರ ಮಡಿಕೇರಿಪೇಟೆನ ವ್ಯಾಪ್ತಿಲಿ ಪ್ರವಾಸೋದ್ಯಮ ಚಟುವಟಿಕೆಯೊಟ್ಟಿಗೆ ದಿನದ ದಿನ ಜಾಸ್ತಿಯಾದ ವಾಹನ ರಸ್ತೆಗಳ ಅವ್ಯವಸ್ಥೆ ಮನಾರದ ಪರಿಜ್ಞಾನ ಇಲ್ಲದೆ ಉಂಟಾದ ಅಶುಚಿತ್ವ ಜಾಸ್ತಿ ಇದ್ದ ಹೋಂಸ್ಟೇ ಇದರಿಂದ ಉದ್ಭವಿಸುತ್ತಿದ್ದ ತೊಂದರೆ ತಾಪತ್ರೆಗಳ ಬಗೆಯಲ್ಲಿ ಕೊಡಗು ಪತ್ರಕರ್ತರ ಸಂಘದ ನಿಯೋಜಿತ ವಿಷನ್ ಮಡಿಕೇರಿ ನಮ್ಮ ಮಡಿಕೇರಿ ನಮ್ಮ ಹೆಮ್ಮೆ ಸಂವಾದ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡಲಾಯಿತು. ಪ್ಯಾಟೆನ ರೆಡ್ ಬ್ರಿಕ್ಸ್ ಸಭಾಭಾಡಿಲಿ ಚಮತ್ಕಾರ ಭವನದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚ್ಚಿಟಿ ಅವು ಮಾತಾಡ್ದು ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ ಸುದ್ದಿ ಜೊಂಪೆ ಪ್ರಸಾರಾತ್. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ ಶ್ರೀಮತಿ ಲೀಲಾಮಣಿ ಮಂಗ ಹರೀಶ್ ಅಂಜು ಮಗಳು ಬಾಕಿಲನ ಚೈತ್ರ ಅಳಿಯ ವಿನು ಪಿಳ್ಳಿ ಶಿಯಾನ ದೊಡ್ಡಪುಲಿಕೋಟು ಗ್ರಾಮ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್ ಅರಸ್ ರೋಡ್ ಮೈಸೂರು. ಭಾರತಿ ರೇಡಿಯೋ ಹೌಸ್ ನಲ್ಲಿ ಫೆಸ್ಟಿವಲ್ ಆಫರ್, ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮಷೀನ್ ಕುಕ್ಕರ್ ಮಿಕ್ಸಿಗಳ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್, 0% ಡೌನ್ ಪೇಮೆಂಟ್, ಪ್ರತಿ ಖರೀದಿಗೂ ಖಚಿತ ಬಹುಮಾನ. ಭಾರತಿ ರೇಡಿಯೋ ಹೌಸ್ ನಿಯರ್ ಚೌಕ್ ಗಣಪತಿ ಸ್ಟ್ರೀಟ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು. ಕುಡಿಯುವ ಹಾಗೂ ಕೃಷಿ ನೀರಾವರಿಗೆ ಬೋರ್ವೆಲ್, ಕೆರೆಗಳು ಮತ್ತು ಎಲ್ಲಾ ರೀತಿಯ ಮಣ್ಣಿನ ಕೆಲಸಗಳಿಗೆ ಎಲ್ಲಾ ರೀತಿಯ ಹೆತಾಚಿ ಮಷೀನ್ಗಳಿಗಾಗಿ ಸಂಪರ್ಕಿಸಿ ಬಿಡಿ ಜಗದೀಶ್ ರೈ 9449613364. ಏ ಬೇಗ ರೆಡಿ ಆಗು, ಮನೆಗೆ ಬೇಕಾದ ಫರ್ನಿಚರ್ ತಗೊಳ್ಳೋಕೆ ಇವತ್ತೇ ಹೋಗೋಣ. ಸ್ವಲ್ಪ ದಿನ ವೇಟ್ ಮಾಡಿ, ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಶುರುವಾಗ್ಲಿ. ಕೊಡಗಿನ ಅತಿ ದೊಡ್ಡ ಫರ್ನಿಚರ್ ಮಳಿಗೆಯಾದ ಬಿಟ್ಟಂಗಲ್ದ ಗ್ರೀನ್ಸ್ ಫರ್ನಿಚರ್ ನಲ್ಲಿ ಆಲ್ರೆಡಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್ ಸ್ಟಾರ್ಟ್ ಆಗಿದೆ. ಫರ್ನಿಚರ್ ಗಳನ್ನ ಖರೀದಿಸುವಾಗ 10-30% ಡಿಸ್ಕೌಂಟ್ ಕೊಡ್ತಿದ್ದಾರೆ. ಗ್ರೀನ್ಸ್ ಫರ್ನಿಚರ್, ಬಿಟ್ಟಂಗಾಲ ಜಂಕ್ಷನ್, ವಿರಾಜಪೇಟೆ. ಕೊಡಗು ಕುಶಾಲ್ ನಗರ ಸುತ್ತಮುತ್ತ ಇರೋ ಎಲ್ಲಾ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಈ ಒಂದು ನಂಬರ್ ನ ನೋಟ್ ಮಾಡ್ಕೊಳ್ಳಿ. ಯಾಕಂದ್ರೆ ರೆಸಾರ್ಟ್ ಮತ್ತೆ ಡೇ ಔಟ್ ಅಂತ ಬೆಂಗಳೂರು ಮೈಸೂರು ಹೋಗೋರ್ಗೆ ಕೊಡಗು ಕುಶಾಲ್ ನಗರದ ಸಿಪಾಯಿ ರೆಸಾರ್ಟ್ ನಲ್ಲಿ ಜಸ್ಟ್ 999 ಡೇ ಔಟ್ ಅಂದ್ರೆ ಬೆಳಿಗ್ಗೆ 9-5 ಮತ್ತೊಂದು 3-10 ತನಕ ಅಂತ ಎರಡು ಬೆಸ್ಟ್ ಪ್ಯಾಕೇಜ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮ್ಗೆ ಅನ್ಲಿಮಿಟೆಡ್ ಊಟ, ಅನ್ಲಿಮಿಟೆಡ್ ಆಟ ಅಂತ ಪ್ರತಿಯೊಂದು ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9591424242. ವಾವ್, ನಾನು ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಚಿನ್ನಾಭರಣಗಳ ಡಿಸೈನ್ಸ್ ಎಲ್ಲ ಇಲ್ಲೇ ಇದೆ. ಅದಕ್ಕೆ ತಾನೇ ಮದುವೆ ಚಿನ್ನಾಭರಣ ಖರೀದಿಸೋಕೆ ಮುಳಿಯವನ್ನೇ ಆಯ್ಕೆ ಮಾಡ್ಕೊಂಡಿದ್ದು. ಸರ್ವರ ಮನಸ್ಸನ್ನ ಅರಿತು ಅವರು ತಯಾರು ಮಾಡಿದಂತಹ ಚಿನ್ನಾಭರಣಗಳ ಡಿಸೈನ್ಸ್ ಬೇರೆಲ್ಲೂ ಸಿಗಲ್ಲ. ಮುಳಿಯ ಗೋಲ್ಡನ್ ಡೈಮಂಡ್ಸ್, ಮಡಿಕೇರಿ, ಗೋಣಿಕೊಪ್ಪಲ್, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಮದುವೆ ಸಮಾರಂಭಗಳಿಗೆ ಬಟ್ಟೆಗಳನ್ನು ಖರೀದಿ ಮಾಡಲು ಬೆಸ್ಟ್ ಶಾಪ್ ಹ್ಯಾಪಿ ಶಾಪಿಂಗ್. ಯಾಕಂದ್ರೆ ಅಲ್ಲಿ ಬ್ಲೇಜರ್, ಸೂಟ್ಸ್, ಎಲ್ಲಾ ವೆಡ್ಡಿಂಗ್ ಡ್ರೆಸ್ ರೀಸನೇಬಲ್ ರೇಟ್ ಅಲ್ಲಿ ಸಿಗುತ್ತೆ. ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲ್ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ನೆಕ್ಸಾ. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಕ್ರಿಸ್ಮಸ್ ನ್ಯೂ ಇಯರ್ ಆಫರ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಮಿಕ್ಸಿ, ಗ್ಯಾಸ್ ಸ್ಟೌವ್ ಗಳ ಎಕ್ಸ್ಚೇಂಜ್ ಆಫರ್. 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಲಭ್ಯ. ಅಪ್ ಟು 40% ಕ್ಯಾಶ್ ಬ್ಯಾಕ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಮನೆಯಲ್ಲಿ ಸಿಗುವಂತೆ ಪ್ರೀತಿ, ಸಂತೋಷ, ಆರೋಗ್ಯ ಸಿಗಬೇಕೆಂದು ಅಪೇಕ್ಷಿಸುತ್ತೀರಾ? ಹಾಗಿದ್ದರೆ ವಿರಾಜಪೇಟೆಯ ಸಿರಿಯನ್ ಸೀನಿಯರ್ ಲಿವಿಂಗ್ ಕೇರ್ ಅನ್ನು ಸಂಪರ್ಕಿಸಿ. ಇಲ್ಲಿ ನಿಮ್ಮ ಪ್ರೀತಿ ಪಾತ್ರರ ವೈಯಕ್ತಿಕ ಆರೈಕೆ, ಔಷಧಿ ಮತ್ತು ಆರೋಗ್ಯದ ಮೇಲ್ವಿಚಾರಣೆ, ಊಟ ತಯಾರಿಕೆ ಮತ್ತು ಮನೆ ಕೆಲಸ ಅಲ್ಲದೆ ಪ್ರತಿಯೊಬ್ಬರಿಗೂ ಭಾವನಾತ್ಮಕ ಬೆಂಬಲ ನೀಡಲಾಗುವುದು. ಇಷ್ಟೇ ಅಲ್ಲದೆ ಗೃಹ ಸೇವೆಯೂ ಲಭ್ಯವಿದೆ. ನಮ್ಮ ಮೋಟೋ, ಕೇರ್ ವಿತ್ ಹ್ಯೂಮನ್ ಟಚ್. ಮಾಹಿತಿಗಾಗಿ ಸಂಪರ್ಕಿಸಿ ಸಿರಿಯನ್ ಸೀನಿಯರ್ ಲಿವಿಂಗ್ ಕೇರ್, ಕೊಡವ ಸಮಾಜದ ಹತ್ತಿರ, ವಿರಾಜಪೇಟೆ. ಕಾಲ್ 9701354056 ಅಥವಾ 7893134056.